ಅವರನ್ನ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ನಮಸ್ಕಾರ ಬಶೀರ್ ಅಹಮದ್ ಇಬ್ರಾಹಿಂ ಬಳಗಾರ್ ಅವರೇ. ನಮಸ್ಕಾರ. ಈಗ ನಿಮ್ಮ ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳ್ರಿ ನಮ್ಮ ಕೇಳಗರಿಗೆ. ನನ್ನ ಹೆಸರು ಬಶೀರ್ ಅಹಮದ್ ಬಳಗಾರ, ಇಂಡಿ ತಾಲೂಕು ಕಾತರಗ್ರಾಮ ನನ್ನೂರು. ನಾನು ಈಗ ಸಮಗ್ರ ಕೃಷಿ ಮಾಡ್ತೀನಿ, ಏನಪ್ಪ ಅಂದ್ರೆ ಹೈನುಗಾರಿಕೆ ಮಾಡ್ತೀನಿ, ಕುರಿ ಮತ್ತು ಆಡು ಸಾಗಾಣಿಕೆ ಮಾಡ್ತೀನಿ ರೀ. ಏನಪ್ಪ ಅಂದ್ರೆ ತೋಟಗಾರಿಕೆ ಬೆಳೆಗಳು ಬೆಳಿಗತ್ತೀನಿ ರೀ, ಮಿಶ್ರ ಬೆಳೆಗಳು ಮಾಡ್ತೀನಿ. ತೋಟಗಾರಿಕೆ ಬೆಳೆಗಳು ಯಾವೆಲ್ಲ ಬೆಳೆ ಬೆಳಿತಾರೆ? ದಾಳಿಂಬ್ರಿ ಅದ, ಲಿಂಬ ಅಲ್ರಿ, ಬದುವಿ, ಚಿತಾಪಲ್ಲ, ಚಕ್ಕು, ಹಾಂ ಬಾಳೆ ಅದ್ರಿ, ಇಲ್ಲಿ ನುಗ್ಗಿ ಅದ, ಮತ್ತು ಜೀವಂತ ಬದುವ ಮಾಡ್ಕೊಡೇನ್ರಿ, ಬಿದಿರು ಪಿದಿರ ತಗೊಂಡೇನು ಸರ್. ಮತ್ತು ಬೇರೆ ಬೇರೆ ಬೆಳೆಗಳು ಯಾವ್ಯಾವ ಬೇರೆ ಬೆಳಿತೀರಿ? ನಾವು ಬೇರೆ ಬೆಳೆಯಪ್ಪ ಅಂದ್ರೆ ಏನು ಶಾರ್ಟ್ ಟರ್ಮ್ ಬೆಳೆಗಳ ತೊಗರಿ, ಮತ್ತು ತೊಗರಿ ಬೆಳೆಗಳಲ್ಲಿ ಮಿಶ್ರ ಬೆಳೆ ತೊಗರಿ ಮತ್ತು ಶೇಂಗಾರಿ ಮಾಡ್ತೀನಿ, ಮತ್ತು ತೊಗರಿ ಮತ್ತು ಮುಕ್ಕಡಿ ಹೆಸರು ಮಿಶ್ರ ಬೆಳೆ ಮಾಡ್ತೀನಿ ಸರ್. ಒಟ್ಟೆ ಯಾವುದೇ ಬೆಳೆದ್ರು ಮಿಶ್ರ ಬೆಳೆ? ಹಾಂ ಮಿಶ್ರ ಬೆಳೆ ಪದ್ಧತಿ ಮಾಡ್ತೀನಿ. ನಾಲ್ಕು ಹೆಚ್ಚಪ್ಪ ಆಕಳವ್ರಿ, ಎರಡು ಎಮ್ಮೆಗಳು ಅವ್ರಿ, ಒಂದು 13 ಕುರಿಗಳು ಅವ್ರಿ. ಪ್ರತಿದಿನ ಎಷ್ಟು ಲೀಟ್ರ್ ತಾವು ಡೈರಿಗೆ ಹಾಕ್ತೀರಿ? ಒಟ್ಟು 12 ಲೀಟ್ರ್ ಪ್ರತಿದಿನ ಡೈರಿಗೆ ಹಾಕ್ತೀರಾ ಅಥವಾ ತಾವು ಸ್ವಂತ ಏನಾದರೂ ಮಾರಾಟ ಮಾಡ್ತೀರಿ? ಮನೆಗೆ ಒಂದು 2 ಲೀಟ್ರ್ ಇಟ್ಕೊಳ್ತೀನಿ ರೀ, ಮುಂಜಾನೆ 2 ಲೀಟ್ರ್, ಸಾಯಂಕಾಲ 2 ಲೀಟ್ರ್, 10 ಲೀಟ್ರ್, ಪ್ರತಿದಿನ ಒಂದು 20 ಲೀಟ್ರ್ ನಾ ಡೈರಿಗೆ ಹಾಕ್ತೀನಿ ರೀ. ನಮ್ಮ ಸರ್ಕಾರ ಸಹಾಯಧನ ಬರ್ತದೆ? ಹಾಂ 5 ರೂಪಾಯಿ ಸರ್ಕಾರ ಸಹಾಯಧನ ಬರ್ತದೆ ರೀ. ಫ್ಯಾಟು ಚಲೋ ಬರ್ತದೆ ರೀ, 5-6 ಫ್ಯಾಟ್ ಬರ್ತದೆ ರೀ ಆಕಳು. ಈಗ ಹೆಚ್ಚಪ್ಪ ಆಕಳ ಸಾಕ್ತೀನಿ ಅಂತೀರಿ, ಅಷ್ಟು ಫ್ಯಾಟೆ ಬರಂಗಿಲ್ಲ ಅಂತಾರೆ. ಮತ್ತು ತಾವು ಹೆಚ್ಚಪ್ಪ ಆಕಳದು ಫ್ಯಾಟು ಮತ್ತು SNF ಭಾಳ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಬರುವುದಿಲ್ಲ ಅಂತಾರೆ. ಯಾವ ರೀತಿ ತಾವು ಈ ಫ್ಯಾಟ್ ಅಂದು ಬರ್ತದೆ ತಮ್ಮ ಆಕಳು? ಸರಿ ರೀ, ನಮ್ಮದು ಮಿಶ್ರ ತಳಿ ಪ್ಯೂರ್ ಹೆಚ್ಚಪ್ಪ ಇಲ್ಲ ರೀ, ಮಿಶ್ರ ತಳಿ ಹೆಚ್ಚಪ್ಪ ಅದ ರೀ, ಮಿಶ್ರ ತಳಿ ಹೆಚ್ಚಪ್ಪ ದೇವಣಿ ಮತ್ತು ಹೆಚ್ಚಪ್ಪ ಕ್ರಾಸ್ ಆಗಿದ್ದಾರೆ ರೀ, ಹಿಂಗಾಗಿ ಸು ಫ್ಯಾಟ್ ಚಲೋ ಬರ್ತದೆ ರೀ. ಆಮೇಲೆ ಆಡುಗಳು ಎಷ್ಟು ಅದಾವ ರೀ? 13 ಆಡುಗಳು ಅವ್ರಿ. ಮತ್ತೆ ಇದೆಲ್ಲ ಬಿಟ್ಟು ಮತ್ತೆ ಬೇರೆ ಏನಾದರೂ ಮಾಡಿದ್ರಿ ವ್ಯವಸ್ಥೆ ಅಂದ್ರೆ ಗೊಬ್ಬರಕ್ಕಾಗಿ? ಅದು ಹಾಂ ರೀ, ಎರೆಹುಳು ಗೊಬ್ಬರ ಮಾಡತ್ತೀನಿ ರೀ, ಎರೆಹುಳು ಗೊಬ್ಬರ ತೊಟ್ಟಿನ ಮಾಡ್ಕೊಂಡೇನಿ ರೀ, ಬಯೋಡೈಜೆಸ್ಟ್ ಮಾಡ್ಕೊಂಡೇನಿ ರೀ, ಮತ್ತು ಜೀವಾಮೃತ ಮಾಡ್ತೀನಿ ರೀ. ಒಟ್ಟಾರೆಯಾಗಿ ಮೃಗಭಾರದಲ್ಲಿ ಹೆಚ್ಚಿಗೆ ಇದು ಮುಂಜಾಗ್ರತೆಯಾಗಿ ನಾವು ಎಲ್ಲ ಕ್ರಮ ಕೈಗೊಳ್ಳುತ್ತೀವಿ ರೀ. ಅಂದ್ರೆ ಏನಪ್ಪ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಬಾಗಲಕೋಟೆ ಸಲಹೆ ಮ್ಯಾಗ ಮುನ್ಸೂಚನೆಯಾಗಿ ನಾವು ಔಷಧಿಗಳು ಹೊಡಿತಿರ್ತೀವಿ ರೀ. ಪ್ರತಿ ವಾರಕ್ಕೊಮ್ಮೆ ಸಿವಸಿ ತೂತಿರ್ತೀವಿ ರೀ, ಮತ್ತು ಒಂದು ವಾರ ಸಿವಸಿ ತಗೊಂಡಿವಿ ಅಂದ ಒಂದು ವಾರ ಏನಪ್ಪ ಸುಡಮನಸ್ ತೊಗೊತೀವಿ ರೀ, ಜೈವಿಕ ಪೀಡನಾಶಕಗಳನ್ನು ತೊಗೊತೀವಿ. ಹಿಂಗಾಗಿ ಏನಪ್ಪ ಅಂದ್ರೆ ರೋಗ ಬರಲಾರಂಗೆ ಹತ್ತೊಡಿ ಕ್ರಮಗಳು ಭಾಳ ಕೈಕೊತೀವಿ ರೀ ನಾವು. ಅಂದ್ರೆ ರೋಗ ಬರೋ ಮುಂಚೆನೇ ಮುಂಜಾಗ್ರತಾ ಕ್ರಮವಾಗಿ ಕ್ರಮಗಳನ್ನು ಕೈಗೊಳ್ತಾ ಹೋಗ್ತೀರಿ? ಹಾಂ ಹ್ಞೂ ರೀ, ಮೇನ್ ರೀ. ಈಗ ತಾವು ಈ ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರನೇ ಬಳಸ್ತೀನಿ ಅಂತ ಹೇಳಿದ್ರಿ, ಸಾವಯವ ಮುಖಾಂತರನೇ ದಾಳಿಂಬೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದ? ಹಾಂ ಈಗೀಗ 100% ಸಾವಯವದಲ್ಲೇ ದಾಳಿಂಬೆ ಬೆಳೆ ಬರ್ತದೆ. ಯಾಕಂದ್ರೆ ಸ್ವಲ್ಪ ನಮಗೀಗ ವಿಶ್ವವಾಗಿ ನಾವು ಸಾವಯವ ಗೊಬ್ಬರ ಮಾಡೋ ರೋಗ ಭಾಳ ಕಂಟ್ರೋಲ್ ಆಗ್ಯದನ್ನ ನಾವು ಇತ್ತಿತ್ತಲಾಗಿ ಏನು ಸಾವಯವ ಗೊಬ್ಬರ ಏನು ಬಳಸಾಕತ್ತೀವಿ ರೀ, ರೋಗ ಕ್ಯಾ ರೋಗ ಅಂತೂ ಇಲ್ಲೇ ಇಲ್ಲ ಈ ಸದ್ ನಮ್ಮಲ್ಲಿ ಈಗ. ಹಾಂ ಈಗ AMC ಬೆಂಗಳೂರದವರು AMC ಅಂತ ಇದು ಮಾಡ್ಯಾರ, ಅರ್ಕಾ ಮೈಕ್ರೋ ಕನ್ಸರ್ವೇಷನ್ ಅಂತೇಳಿ, ಅದು ಒಂದು. ಮತ್ತು ಸೋಡಾಮೊನಸ್ ಮತ್ತು ಬೆಸಿಲಸ್ ಇದು ಏನಪ್ಪ ಅಂದ್ರೆ ಇವು ಮೂರರಿಂದ ನಾವು ಕ್ಯಾರ್ ರೋಗ ಮೇಂಟೈನ್ ಮಾಡ್ಬೋದು ಅಂತ ಈಗಾಗಲೇ ಹೇಳ್ಯಾರ ಅವ್ರು. ಈ ಸಲ ನಾವು ಪ್ರಯೋಗ ಮಾಡಾಕತ್ತೀನಿ ರೀ, ಈ ಸಲ ಪೂರಾ ಸಾವಯವದಾಗ ಮಾಡ್ಬೇಕಂತೇಳಿ. ಆದ್ರೆ ಈವರೆಗೆ ತಾವು ರಾಸಾಯನಿಕ ಕೂಡ ಬಳಸ್ಕೊಂಡು ಸಾವಯವ ಬೆಳೆಸ್ಕೊಂಡು ಇದು ದಾಳಿಂಬೆ ಬೆಳೀತಾ ಇದ್ದೀರಿ? ಹಾಂ ಹಾಂ. ಆದ್ರೆ ನಿಂಬಿಗೆ ಏನು ತಾವು ರಾಸಾಯನಿಕ ಬಳಸಿಲ್ಲ? ನಿಂಬಿಗೆ ರಾಸಾಯನಿಕ ಏನು ಬಳಸಿಲ್ಲ ರೀ. ಮತ್ತೆ ಈಗ ಎಷ್ಟು ಇಳುವರಿ ಪಡಿತಾ ಇದ್ರಿ, ಇದರಿಂದ ಎಷ್ಟು ಲಾಭವನ್ನು ತಾವು ಪ್ರತಿ ವರ್ಷ ಪಡಿತಾ ಇದ್ದೀರಿ? ಹಾಂ ದಾಳಿಂಬ್ರಿ ಏನಪ್ಪ ಅಂದ್ರೆ ಅದು ಎಕರೆಗೆ 13-14 ಟನ್ ಅಂತ ಬರ್ತದೆ ರೀ. ನಿಂಬೆ ಅಂದ್ರೆ ಅದು ನಿಂಬೆ ಚಲೋ ಅದ್ರಿ, ಅದು ಮಿನಿಮಮ್ 7-8 ಆಗ ಹೊಣತ ಪ್ರತಿ ಒಂದು ಗಿಡ, 12-13 ವರ್ಷದ ಗಿಡ ಅವ್ರಿ, 6-7 ಡಾಗ್ ಹೊಣತಾರೆ ಒಂದು ಗಿಡಕ್ಕೆ ಯಾರ್ಯಾರು. ಆಮೇಲೆ ಈಗ ತಾವು ಏನು ಈ ಸಾವಯವ ಕೃಷಿ ಅದು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಏನಾದರೂ ತರಬೇತಿ ಅದು ಏನಾದರೂ ಪಡ್ಕೊಂಡ್ರೆ? ಹಾಂ ತರಬೇತಿ ಇದನ್ನು ತೊಗೊಂಡೇನಿ ರೀ, ಎಷ್ಟು ಫಾರ್ಮ್ಗಳು ತೊಗೊಂಡೇನಿ, ಧಾರವಾಡ ಒಳಗೆ ತೊಗೊಂಡೇನಿ ರೀ. ಎಷ್ಟು ತರಬೇತಿ ಇದು ಪಡ್ಕೊಂಡ್ರಿ ಇವರಿಗೆ? ಒಂದು 4-5 ತರಬೇತಿ ತೊಗೊಂಡೇನಿ ರೀ ಸಾವಯವ ಕೃಷಿ ಒಳಗೆ. ಈಗಾಗಲೇ ಈಗ ಬಿಜಾಪುರ ಒಳಗೂ ಸಾವಯವ ತರಬೇತಿ ತೊಗೊಳ್ಕತ್ತೀನಿ ರೀ, 20 ದಿವಸದ ಒಂದು ಇದು ಅದ, 20 ದಿವಸದ ಒಂದು ಇದು ಸಾವಯವ ತರಬೇತಿ ತೊಗೊಳಕತ್ತೀನಿ ಸರ್. ಈಗ ನಡೆದದ ರೀ ನಾವು. ಈಗ ತರಬೇತಿ ಭಾಳ ಅವಶ್ಯ ಅದ ಅಂತೀರಿ ರೈತರಿಗೆ? ಹೌದು ರೀ, ತರಬೇತಿ ತೊಗೊಳೋದ್ರಿಂದ ಏನಪ್ಪ ಅಂದ್ರೆ ನಮಗೆ ವೈಜ್ಞಾನಿಕವಾಗಿ ಜ್ಞಾನ ಬರ್ತದೆ, ಒಂದು ಎರಡನೇದಪ್ಪ ಖರ್ಚು ವೆಚ್ಚ ಕಮ್ಮಿ ಆಗ್ತದೆ ರೀ. ಮತ್ತು ಅಲ್ಲಿ ತರಬೇತಿ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲರೂ ಪ್ರಗತಿಪರ ರೈತ ಬಂದಿರ್ತಾರೆ, ಒಬ್ಬರೊಬ್ಬರಿಂದ ವಿಷಯ ಸಂಪನ್ಮೂಲ ಜಾಸ್ತಿ ಆಗ್ತದೆ ನಮ್ಮಲ್ಲಿ, ಮತ್ತು ಸೊ ಕೆಲವೊಂದು ಟೆಕ್ನಿಕ್ಸ್ ಬರ್ತಾವ ರೀ. ಹಿಂಗಾಗಿ ತರಬೇತಿ ತೊಗೊಳೋದ್ರಿಂದ ಒಂಥರ ಉಲ್ಲಾಸ ಬರ್ತದೆ ಒಕ್ಕಲ್ತನ ಮಾಡ್ಬೇಕಂತ ಹೇಳಿ. ಈಗ ಪ್ರಶಸ್ತಿ ಪ್ರಶಸ್ತಿಗಳು ಕೂಡ ತಮಗ ದೊರಕ್ಯಾವ ಅಂತ ಕೇಳಿ ತಿಳಿಪಟ್ಟೆ. ಏನ್ರಿ ಯಾವೆಲ್ಲ ಪ್ರಶಸ್ತಿ ಬಂದವ? 2017 ಯುವ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಬಂತ್ರಿ, ಮತ್ತೆ 2017 ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಿಆರ್ಎಫ್ ಎಂಪ ಯುವ ಶ್ರೇಷ್ಠ ಕೃಷಿಕ ಅಂತ ಕೊಡ್ತಾರೆ. 2017 ಬೆಸ್ಟ್ ಹಾರ್ಟಿಕಲ್ಚರ್ ಕ್ರಾಫರ್ ಅಂತೇಳಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಪ್ರಶಸ್ತಿ ಕೊಟ್ಟರು. 2 ಪ್ರಶಸ್ತಿಗಳು ಕೊಟ್ಟು ಸಿಗ್ಯಾರ. ಯಾವ್ಯಾವ ಯಾವ್ಯಾವ ಕಾರಣಕ್ಕೆ ಈ ಪ್ರಶಸ್ತಿಗಳು ಬಂದವ್ರು? ತೋಟಗಾರಿಕೆಗಳಿಗೆ ಬೆಳೆಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡೀನಿ ಅಂತೇಳಿ ಅವ್ರು ಕೊಟ್ಟರು. ಬಾಗಲಕೋಟದವರು, ಧಾರವಾಡದವರು ಎಲ್ಲಾನು ನನ್ನ ನೋಡಿಸಿಂದ ನಂದು ಇದಕ್ಕೆ ಸಾಧನೆಗೆ ಮೆಚ್ಚಿಂದ ಪ್ರಶಸ್ತಿ ಕೊಟ್ಟರು. ಮತ್ತೆ ತಾವು ಈಗ ಆತ್ಮ ಯೋಜನೆಯ ಒಂದು ಸಲಹಾ ಸಮಿತಿಯ ಸದಸ್ಯರು ಕೂಡ, ಅದು ಯಾವ ರೀತಿ ಅನುಭವ ಕೊಡ್ತದೆ ನಿಮಗೆ? ಇಲ್ಲ, ಆತ್ಮದಲ್ಲಿ ಅಂತರೂ ಸಿಕ್ಕಾಪಟ್ಟಿ ಅನುಭವ ಅಂತರೂ ಭಾಳ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಪ್ರಗತಿಪರ ರೈತರೇ ಇರ್ತಾರೆ ವಿಶೇಷವಾಗಿ. ಮತ್ತೇನಪ್ಪ ರೈತರಿಗೆ ಏನು ಅವಶ್ಯಕತೆ ಅದ ಅಂತೇಳಿ ಅಲ್ಲಿ ಜಿಡಿ ಮೀಟಿಂಗ್ ಒಳಗೆ ಪ್ರತಿ ತಿಂಗಳಿಗೆ ಒಂದು ಮೀಟಿಂಗ್ ಇರ್ತದೆ, ಜೆ ಡಿ ಅವರು ಪಾಲ್ಗೊಳ್ತಾರೆ. ಏನು ರೈತರಿಗೆ ಕೊಂದು ಕೊರತೆಗಳು, ಬೀಜ ಅಲ್ಲಿ, ಗೊಬ್ಬರ ಅಲ್ಲಿ, ಏನಪ್ಪ ಕೃಷಿ ಉಪಕರಣಗಳಲ್ಲಿ, ಅದ್ರ ಬಗ್ಗೆ ಎಲ್ಲ ಸೂಕ್ತ ನಾವು ರೈತರ ಪರವಾಗಿ ನಾವು ಮಾಹಿತಿ ಕೊಡ್ತೇವ್ರಿ. ಅವರು ಸರ್ಕಾರಕ್ಕೂ ಆದೇಶ ಹಚ್ಚಿ ಕೊಡ್ತಾರೆ. ಮತ್ತೇನಪ್ಪ ಅಂದ್ರೆ ವಿಶೇಷವಾಗಿ ರೈತರಿಗೆ ಅಂತಾರಾಜ್ಯ ಪ್ರವಾಸ ನೋಡ್ರಿ, ರೈತ ಜಿಲ್ಲಾ ಮಟ್ಟದ ಪ್ರವಾಸ, ಅಂತರ್ ಜಿಲ್ಲಾ ಪ್ರವಾಸ ಇಡ್ತಾರೆ. ಮತ್ತೆ ಏನಪ್ಪ ಅಂದ್ರೆ ಸೂಕ್ತ ತರಬೇತಿಗಳನ್ನು ಇಡ್ತಾರೆ ಕೃಷಿ ಇಲಾಖೆ ಅಂದ್ರೆ. ಈಗ ಎಷ್ಟು ತಮ್ಮ ಪ್ರವಾಸಕ್ಕೆ ಹೋಗಿರಿ? ಈ ರೀತಿ ನಾವು ಅಂತಾರಾಜ್ಯ ಪಲ್ಟಾನ್ಗೆ ಹೋಗಿದ್ದೇವ್ರಿ, ಪಲ್ಟಾನ್ಗೆ ಹೋಗಿದ್ದೇವೆ. ಅಲ್ಲಿ ಅಲ್ಲಿ ಏನಪ್ಪ ಬೋಯರ್ ಕುರಿ ಒಂದು ಇದು ನೋಡಿದ್ವಿ, ತಳಿ ನೋಡಕ್ಕೆ, ತಳಿ ಅಭಿವೃದ್ಧಿ ಒಂದು ಇದು ಮಾಡ್ಯಾರ ಅಲ್ಲಿ, ಅದು ನೋಡಕ್ಕೆ ಹೋಗಿದ್ದೇವ್ರಿ, ಪಲ್ಟಾನ್ಗೆ ಹೋಗಿದ್ದೇವ್ರಿ. ಮತ್ತು ಅಂತಾರಾಜ್ಯ ಇದಕ್ಕೆ ಹೋಗಿದ್ದೇವೆ, ನಮ್ಮ ಗುಲ್ಬರ್ಗಾ ಮತ್ತು ಬೀದರ್ಗೆ ಹೋಗಿದ್ದೇವ್ರಿ ಅಲ್ಲಿ. ಯಾವ ರೀತಿ ಅನಿಸ್ತದ್ರಿ ಪ್ರವಾಸ ಎಷ್ಟು ಮಹತ್ವದ ಅಂತೀರಿ? ನೋಡಿ ಕಲಿಯಪ್ಪ ಪ್ರವಾಸದಲ್ಲಿ ಅವರು ನೋಡಿಸಿಂದ ನಮಗೇನಪ್ಪ ಕಲಿಬೇಕು ಅನ್ನಿಸ್ತದೆ. ಯಾಕಂದ್ರೆ ಅವರು ಸಾಮಾನ್ಯ ರೈತರೇ, ಆ ಮಟ್ಟಕ್ಕೆ ಹೋಗಿಸಿಂದ ತಮ್ಮ ಶ್ರಮ ಸಿಕ್ಕಾಪಟ್ಟೆ ಶ್ರಮದಿಂದ ಆ ಮಟ್ಟಕ್ಕೆ ಬೆಳೆದಾರಂತೇಳಿ. ತಾವು ಇತ್ತೀಚೆಗೆ ಏನು ತೊಗರಿ ಬೆಳೆದ್ರಿ? ಸಾಮಾನ್ಯವಾಗಿ ತೊಗರಿ ಭಾಳ ಜನ ಕಡಿಮೆ ಇಳುವರಿ ಪಡ್ಕೊಂಡ್ರು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಮಳೆ ಒಂದು ಭಾಳ ಕಡಿಮೆ ಆಯಿತು, ತೇವಾಂಶ ಕೊರತೆಯಿಂದ ಇಳುವರಿ ಬರಲಿಲ್ಲ. ತಾವು ಒಂದು ಎಷ್ಟು ಇಳುವರಿ ಪಡ್ಕೊಂಡ್ರಿ ಮತ್ತು ಯಾವ ರೀತಿ ಅದಕ್ಕೆ ಉಪಚಾರ ಮಾಡಿದ್ರಿ, ಏನು ಕಾರಣ ಅಷ್ಟು ಇಳುವರಿ ಪಡ್ಕೊಂಡ್ರಿ? ನಾವು 2 ಎಕರೆ ಹಾಕಿದ್ದಾರೆ, TSR3 ಹಾಕಿದ್ದೇವೆ, 6 ಫೂಟಿಗೆ ಒಂದು ಸಾಲು ಹಾಕಿದ್ದಾರೆ, 6 ಫೂಟಿನ ಸಾಲಿನ ಸಾಲ 6 ಫೂಟ್ ಹಾಕಿದ್ದೇವೆ. ಸ್ವಲ್ಪ ಅದಕ್ಕೇನಪ್ಪ ಅಂದ್ರೆ ಸ್ಟೀಲ್ ಸ್ಟೇಟ್ಮೆಂಟ್ ಮಾಡಿದ್ದೇರಿ ನಾ, ಸ್ವಲ್ಪ ಬಿತ್ತನೆಗೆ ಲೇಟ್ ಆಯ್ತು ರೀ. ಹಿಂಗಾಗಿ ಏನಪ್ಪ ಅಂದ್ರೆ ಬೀಜೋಪಚಾರ ಮಾಡಿದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ ವಸತ್ ಸರ್ಗೆ ಫೋನ್ದಾಗ ಕೇಳ್ದೆ. ಅವ್ರು ಹೇಳಿದ್ರೆ ಸರ್ ಹಿಂಗಂದ್ರೆ ಲೇಟ್ ಆಗ್ಯದ್ರಿ, ಏನು ಮಾಡ್ಬೇಕು, ಇಲ್ಲ ಒಂದು ತಾಸು ಅವರು ಬೀಜ ಸುಣ್ಣದ ನೀರೊಳಗೆ 2 ಗ್ರಾಮ್ ಸುಣ್ಣ 1 ಲೀಟರ್ಗೆ ನೀರಿಗೆ ಹಾಕ್ಸಿ ನೆನೆಕು, ನೆನೆ ಹಾಕ್ಸಿಂದ ಬಿತ್ತು ಅಂತ ಹೇಳಿದ್ರಿ. ಕ್ಯಾಲ್ಸಿಯಂ ಕ್ಲೋರೈಡಿಂದ ಬೀಜೋಪಚಾರ ಮಾಡಿ ಒಂದು ತಾಸು ಆರಿಸಿ ಬಿತ್ತಿದ್ದಾರೆ, ಬೆಸ್ಟ್ ಇಳುವರಿ ಬತ್ರಿ. ಮತ್ತು ಅದ್ರೂ ಏನಪ್ಪ ಅಂದ್ರೆ ಸ್ವಲ್ಪ ಟೈಕೋಡರ್ಮಾ ಪುಡಿ ಹಾಕಿದ್ರಿ, ಬೀಜೋಪಚಾರ ಮಾಡಿಸಿಂದ ಬಿತ್ತಿದ್ದಾರೆ, ಚಲೋ ಇಳುವರಿ ಬತ್ರಿ. 2 ಎಕರೆ ಒಂದು 14 ಕಟ್ಟ ತೊಗರಿ ಐತೆ TSR3. ಅಂದ್ರೆ ಬೀಜೋಪಚಾರ ಬಹಳ ಮುಖ್ಯ ಅದ ಅಂತೀರಿ? ಹಾಂ, ಬೀಜೋಪಚಾರ ಭಾಳ ಮುಖ್ಯ ರೀ. ಒಟ್ಟು ಎಲ್ಲಿ ಇದು ಬೀಜ ಫೇಲ್ ಆಗಲಿಲ್ಲ ರೀ, ನೆಡಿ ರೋಗ ಸಿಡಿ ರೋಗ. ಮತ್ತೀಗ 6 ಅಡಿ ಅಂತರ ಇಟ್ಟಿನಂದ್ರಿ ಸಾಲಿನಿಂದ ಸಾಲಿಗೆ, ಭಾಳ ಜಾಸ್ತಿ ಆಗಲಿಲ್ಲ ರೀ? ಎಲ್ಲಿಲ್ಲ ರೀ, ಒಟ್ಟು ಜಾಸ್ತಿ ಇಲ್ಲ. ಅದು ವಿಶೇಷವಾಗಿ ಅಂತ ತಳಿನೇ ಅದ್ರದ್ದು TSR3. ಯಾಕಂದ್ರೆ ನಾವು ಎಷ್ಟು ಡಿಸ್ಟೆನ್ಸ್ ಇಡ್ತೇವೆ ಅಷ್ಟು ಇದು ಹೊಡಿತದ್ರಿ ಗಿಡ, ಅದು ಹೊಡೆದು ಇಳುವರಿ ಚಲೋ ಕೊಡ್ತದೆ. ಯಾಕಂದ್ರೆ ಭಾಳ ಹತ್ತಿ ಐತೆ ಅಂತೀವ್ರಿ, ಅದು ಇಳುವರಿ ಜಾಸ್ತಿ ಕೊಡೋದಿಲ್ಲ ರೀ. ಮತ್ತು ನಾವು ಹೊಡೆದ ಔಷಧಿನೂ ಅದಕ್ಕೆ ಗಿಡಕ್ಕೆ ಹತ್ತದಿಲ್ರಿ, ಭಾಳ ಹತ್ತಿ ಐತೆ ಅಂತ. ಈಗ ಎರೆಹುಳು ಗೊಬ್ಬರ ಮಾಡ್ತಿರಲ್ಲ, ಅದರದ್ದು ವಾರ್ಷಿಕ ಇಳುವರಿ ಎಷ್ಟು ಪಡಿತೀರಿ, ಎಷ್ಟು ಗೊಬ್ಬರ ತೆಗಿತೀರಿ, ಎಷ್ಟು ಕ್ಷೇತ್ರ ಅದರಿ ಅದು? ಅದು ನಾವು ಎರೆಹುಳು ಗೊಬ್ಬರ ನೋಡ್ರಿ, 3 ಫೂಟ್ ಅಗಲದ್ರಿ, 3 ಫೂಟ್ ಅಗಲ, 8 ಫೂಟ್ ಉದ್ದದ್ರಿ. ಮಿನಿಮಮ್ ಏನಲ್ಲಪ್ಪ ಅಂದ್ರೆ ಒಂದು 12 ಚೀಲ ತುಂಬ್ತೀವ್ರಿ ಸರ್. ಅಂತ ಎಷ್ಟು ಅದಾವ್ರಿ? ಅಂತವ್ ಎರಡು ಫೀಟ್ ಮಾಡ್ಯಾರ, ಒಂದಾಗ ಒಂದು ಇದು ಮಾಡ್ತೇವ್ರಿ, ಏನು ಬಯೋಡ್ಯಾಸ್ ಸ್ಲರಿ ಏನು ಬರ್ತದಲ್ಲಿ ಅದೇ ತಂದು ಹಾಕ್ಬಿಡ್ತೇವ್ರಿ. ಹಿಂಗಾಗಿ 60 ದಿವಸಿಗೆ 50-60 ದಿವಸಿಗೆ ಗೊಬ್ಬರ ರೆಡಿ ಆಗ್ಬಿಡ್ತಾರೆ. ಯಾಕಂದ್ರೆ ನಾವು ಏನಪ್ಪ ಅದು ಎರೆ ಪಿಟ್ಟದ ತುಂಬೋದ್ರಿಂದ ಏನು 90 ದಿವಸ ಸಿಗ್ತದೆ ರೀ ಅದು. ನಾವು ಏನಪ್ಪ ಬಯೋಡೈಸ್ಡ್ ಸ್ಲರಿನೇ ತಂದೆ ಅದ್ರ ಹಾಕ್ಬಿಡ್ತೇವ್ರಿ. ಹಿಂಗಾಗಿ ಒಂದು 50-60 ದಿವಸನಾಗ ಫಸ್ಟ್ ಕ್ಲಾಸ್ ಗೊಬ್ಬರ ಸಿಗ್ತದೆ ಸರ್. ಎಷ್ಟು ಪ್ರತಿ ವರ್ಷ ಎಷ್ಟು ಟನ್ ತಯಾರು ಮಾಡ್ತೀರಿ ಎರೆಹುಳು ಗೊಬ್ಬರ? ಇದನ್ನು ನಮ್ಮ ನಿಂಬಿಗೆ ಮತ್ತು ದಾಳಿಂಬೆಗೆ ರಗಡ ನಾವು ತಯಾರು ಮಾಡ್ತೀವಿ, ಒಂದು 3-4 ಟನ್ ಆಗ್ತದೆ ಸರ್. ಮತ್ತೆ ಈಗ ಈ ಕೃಷಿ ಚಟುವಟಿಕೆಯಲ್ಲಿ ತಮ್ಮ ಜೊತೆಗೆ ತಮ್ಮ ಮನೆಯವರು ಯಾರ್ಯಾರು ಸಹಕರಿಸ್ತಾರೆ? ನಮ್ಮ ಮನೆಯವರು ನಮ್ಮ ಹೌಸ್ ನಮ್ಮ ಮನೆಯವರು ಇದು ಮಾಡ್ತಾರೆ, ನಮ್ಮ ತಂದೆಯವರು ನಮ್ಮ ತಾಯಿಯವರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಮ್ಮ ತಮ್ಮನು. ಅಂದ್ರೆ ಮನೆಯವರು ಎಲ್ಲರೂ ಕೂಡಿ ಕೃಷಿಯನ್ನು ಮಾಡಿದಾಗ ಹೆಚ್ಚು ಲಾಭ ಆಗ್ತದೆ ಹೆಂಗ? ಹಾ, ಮನೆಯವರು ಮಾಡೋದ್ರಿಂದ ಹೆಚ್ಚು ಲಾಭ ಆಗ್ತದೆ ಸರ್. ಮತ್ತೆ ಈಗ ಕೃಷಿ ಜೊತೆಗೆ ತಾವು ಬೇರೆ ಉದ್ಯೋಗ ಏನಾದರೂ ಮಾಡ್ತಾ ಇದ್ರೆ? ಬೇರೆ ಉದ್ಯೋಗ ಕಿರಾಣಿ ಅಂಗಡಿ ಅದ ಸರ್ ಸಣ್ಣ ಒಂದು ಊರಾಗ ರೀ. ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಈ ಕಡೆ ಈ ಕಡೆ ನಾವು ಕೃಷಿಗೆ ಒತ್ತು ಕೊಟ್ಟೆವು. ಕೃಷಿ ಒಂದು ತುಂಬಾ ಲಾಭ ಸಿಗೋದ್ರಿಂದ ರೀ ಆದಾಯ ಹೆಚ್ಚಾಗೋದ್ರಿಂದ ನಾವು ಇಲ್ಲಿ ಕೃಷಿನೇ ಇದು ಮಾಡಿ. ತಾವು ಈ ಸಮಗ್ರ ಕೃಷಿ ಇತ್ತೀಚೆಗೆ ಅಳವಡಿಸಿಕೊಂಡ್ರೆ ಮೊದಲಿನಿಂದ ಸಮಗ್ರ ಕೃಷಿನೇ ಮಾಡ್ತಾ ಇದ್ದೀವಿ? ಇಲ್ಲ, ಈಗ ಒಂದು 5-6 ವರ್ಷದಿಂದ ನಾವು ಸಮಗ್ರ ಕೃಷಿ ಮಾಡ್ತೀವಿ. ಮೊದಲೇ ಯಾವ ರೀತಿ ಇತ್ತು ರೀ ನಿಮ್ಮ ಕೃಷಿ? ಮೊದಲು ಏನಪ್ಪ ಅಂದ್ರೆ ಮೇನ್ ನಮ್ಮ ಕಿರಾಣಿ ಅಂಗಡಿ ಇದೆ ಸರ್, ಅವ್ರು ನಾವು ಮಾಡಕ್ ಬಿದ್ದಿದ್ದೆವು ತೋಟಗಳು ರೀ. ಅವ್ರು ವರ್ಷ 2-3 ಲಕ್ಷ ರೂಪಾಯಿ ಕೊಡ್ತಿರವ್ರಿ. ನಾನೇನ್ ಮಾಡೋದಪ್ಪ ಅಂದ್ರೆ ನಾನೇ ಅಗ್ರಿಕಲ್ಚರ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ನನಗ ಇಂಟ್ರೆಸ್ಟ್ ಇಂದ ಮಾಡಿದ್ದೆ ರೀ. ದಾಳಿಂಬೆ ಫಸ್ಟ್ ದಾಳಿಂಬೆ ಹಚ್ಚಿದ್ದೆ ರೀ, ದಾಳಿಂಬೆ ಚೆನ್ನಾಗಿ ಬಂತು. 2 ಎಕರೆ ಫಸ್ಟ್ ದಾಳಿಂಬೆ ಮಾಡಿದ್ದೆ, 4 ಲಕ್ಷ ರೂಪಾಯಿ ಬತ್ತು ರೀ. ಅಲ್ಲಿಂದ ಸೆಕೆಂಡ್ ಮತ್ತೊಂದು 5-3 ಎಕರೆ ಮಾಡಿದೆ ರೀ. ಹಿಂಗಾಗಿ ಪೂರಾನು ಈಗ ಕೃಷಿ ಒಳಗೆ ನಾ ತೊಡಗಿನ ರೀ. ಈ ಸಮಗ್ರ ಕೃಷಿ ಯಾಕೆ ಮಾಡ್ಬೇಕು ಅನಿಸ್ತೀರಿ ತಮ್ಮ? ಒಂದು ಮತ್ತು ಒಂದಕ್ಕಿಂತ ಹೆಚ್ಚು ಉಪಕಸಬುಗಳು ಮಾಡಿದ್ರೆ ನಾವು ಸಮಗ್ರ ಕೃಷಿ ಅಂತೀವಿ ರೀ. ಒಂದಕ್ಕಿಂತ ಹೆಚ್ಚು ನಾವು ಉಪಕಸಬುಗಳು ಮಾಡಿದೆವು ಅಂದ್ರೆ ಏನಪ್ಪಾ ಅಂದ್ರೆ ಈ ಸದ ಹೈನುಗಾರಿಕೆ ಅದ್ರಿ, ಏನಪ್ಪಾ ಕೋರಿ ಸಾಗಾಣಿಕೆ ಅದ್ರಿ. ಅಂದ್ರೆ ಏನಪ್ಪಾ ಮನುಷ್ಯ ಒಟ್ಟು ಬ್ಯುಸಿ ಆಗಿಬಿಡ್ತದ್ರಿ, ಎಲ್ಲಿ ವೇಸ್ಟ್ ಹೋಗೋದಿಲ್ಲ. ಹಿಂಗಾಗಿ ಮತ್ತೆ ಏನಪ್ಪಾ ಅಂದ್ರೆ ದುಡ್ಡು ಹತ್ತಿ ಬರ್ತದೆ. ಏಕಟ್ಟ ವಾರ ಅಂದ್ರೆ ದಿವಸ ಪ್ರತಿ ವಾರ ರೊಕ್ಕ ಹತ್ತಿ ಬರ್ತದ್ರಿ. ಅಂದ್ರೆ ಉತ್ಪನ್ನ ಜಾಸ್ತಿ, ನಿರಂತರವಾಗಿ ಉತ್ಪನ್ನ ಇರ್ತದ್ರಿ, ಆದಾಯ ಜಾಸ್ತಿ ಇರ್ತದೆ. ಹಾ, ಆದಾಯ ನಿರಂತರವಾಗಿ ಆದಾಯ ಬರ್ತದ ಅಂದ್ರೆ ಮತ್ತೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ದುಡಿದಂಗ ನಮಗೊಂದು ದುಡಿದ ತಕ್ಕಂಗ ಒಂದು ಫಲ ಸಿಗ್ತಾ ಹೋಗ್ಬೇಕು ಪ್ರತಿ ವಾರ. ಅಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಹುಮ್ಮಸ್ ಬರ್ತದೆ. ಹುಮ್ಮಸ್ ಬರ್ತದ್ರಿ. ಅವ್ನು ನಿರಂತರವಾಗಿ ಆದಾಯ ಬರ್ತಿತ್ತಂದ್ರೆ ಅವ್ನು ಸ್ವಲ್ಪ ಇದು ಸಮಗ್ರ ಕೃಷಿ ಅನ್ಸ್ಕೊತಾರ. ಸಮಗ್ರ ಕೃಷಿ ಮೂಲ ಉದ್ದೇಶ ನಿರಂತರ ಆದಾಯ. ಸಮಗ್ರ ಕೃಷಿ ಅಂದ್ರೆ ಏನೆಲ್ಲ ಇರ್ಬೇಕ್ರಿ ತಮ್ಮ ಪ್ರಕಾರ? ಏನಪ್ಪ ಅಂದ್ರೆ ಎಲ್ಲ ಉಪಕಸಬುಗಳು ಇರ್ಬೇಕ್ರಿ. ಹೈನುಗಾರಿಕೆ ಇರ್ಬೇಕು, ಕೋಳಿ ಸಾಗಾಣಿಕೆ ಇರ್ಬೇಕು, ಆಡು ಸಾಗಾಣಿಕೆ ಇರ್ಬೇಕ್ರಿ. ಮತ್ತೇನಪ್ಪ ಅಂದ್ರೆ ಮಿಶ್ರ ಬೆಳೆಗಳು ಇರ್ಬೇಕು, ತೋಟಗಾರಿಕೆ ಬೆಳೆಗಳು ಇರ್ಬೇಕ್ರಿ. ಈಗ ಕೆಲವೊಂದಿ ಅಂತಿರ್ತಾರೆ, ಎಷ್ಟೆಲ್ಲ ಯಾಕೆ ಮಾಡಬೇಕು ಒಂದೇ ಬೆಳೆ? ಈಗ 20 ಎಕರೆ 50 ಎಕರೆ ಎಲ್ಲ ಇದ್ರು ದ್ರಾಕ್ಷಿನೇ ಹಚ್ಚಿ ಬಿಡುದು ನೀರ್ ಅನುಕೂಲ ಇದ್ರೆ, ಇಲ್ಲದೆ ಹೋದ್ರೆ ಮತ್ತೊಂದು ಯಾವುದೋ ಬರೇ 50 ಎಕರೆ ಎಲ್ಲ ತೊಗರಿನೇ ಬಿತ್ತುದು, ಈ ತರ ಎಲ್ಲ ಮಾಡ್ತಿರ್ತಾರೆ. ಸಮಗ್ರ ಕೃಷಿ ಮಾಡಿದೇವು ಅದನ್ನು ನಾವೇನಪ್ಪ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳು ಅಂತ ಹೇಳಿ ನನಗೆ 100% ನೆಮ್ಮದಿ ಅನಿಸ್ತದ. ಅಂದ್ರೆ ರೈತರಿಗೆ ಯಾವ ರೀತಿ ಸಂಕಷ್ಟ ಬರೋದಿಲ್ಲ? ಸಂಕಷ್ಟ ಬರೋದಿಲ್ಲ ರೀ. ಈಗ ನಂದೇ ಒಂದು ಉದಾಹರಣೆ ಹೇಳಪ್ಪ ಅಂದ್ರೆ 13-14 ಸಾವಿರ ರೂಪಾಯಿ ಒಂದು ಮಂತ್ಲಿ ಏನಪ್ಪ ಅಂದ್ರೆ ಹಾಲಿಂದು ಇದು ಬರ್ತದೆ ಸರ್, ಇನ್ಕಮ್ ಬರ್ತದೆ ರೀ. ಇನ್ನು ಸಮಯ ಮುಗಿಸೋ ಒಂದು ಹೊತ್ತು, ಈಗ ನಿಮ್ಮ ತೋಟ ಏನಾದರೂ ನೋಡಬೇಕು ಅಂತ ರೈತರಿಗೆ ಅನ್ಸಿದ್ರೆ ಎಲ್ಲಿ ಬರಬೇಕು ರೀ? ಯಾವ ಹಿಂಡಿ ತಾಲೂಕು ಹತ್ತಿರ ಗ್ರಾಮದಲ್ಲಿ, ಅಲ್ಲಿ ಹಳ್ಳದ ಬತ್ತಕ್ಕೆ ಬಂದ್ರೆ ಫೋನ್ ಮಾಡಿದ್ರೆ ಆಯ್ತು, ನಾ ಸಿಗ್ತೀನಿ ರೀ. ನನ್ನ ಮೊಬೈಲ್ ನಂಬರ್ 8197360057. ಏನು ಸಾವಕಾಶವಾಗಿ ಹೇಳ್ರಿ. 8197360057. ಈ ದೂರವಾಣಿ ಕರೆ ಮಾಡಿದ್ರೆ ತಾವು ಅಲ್ಲಿಂದ ಕರ್ಕೊಂಡು ಹೋಗ್ತೀರಿ, ಹತ್ತಿರಗ ಬಸ್ ಸ್ಟ್ಯಾಂಡಿಂದ ತಾವು ಕರ್ಕೊಂಡು ಹೋಗ್ತೀರಿ. ಈಗ ಯಾವ ಒಂದು ವೇಳೆಯಲ್ಲಿ ತಮಗೆ ಕರೆ ಮಾಡಿದ್ರೆ ಅನುಕೂಲ ಆಗ್ತದೆ? ಕಾರ್ಯಕ್ರಮ ಮುಗಿಸೋ ಮುಂಚೆ ಏನಾದರೂ ಒಂದು ರೈತರಿಗೆ ತಮ್ಮ ಒಂದು ಕಿವಿಮಾತು ಇದ್ರೆ ಹೇಳಿರಲ್ಲ. ಎಲ್ಲ ರೈತರಿಗೆ ಏನು ಹೇಳ್ಬೇಕಪ್ಪ ಅಂದ್ರೆ, ಇದು ಕೃಷಿ ವಿಶ್ವದಲ್ಲಿ ಮತ್ತು ಕೃಷಿ ಇಲಾಖೆಯವರು ತರಬೇತಿ ಕೊಡ್ತಾರೆ, ಸೂಕ್ತ ತರಬೇತಿ ಸಿಗುತ್ತದೆ ರೀ. ಆ ತರಬೇತಿ ಒಂದು ತೊಗೊಂಡ್ಸಿ ನೀವು ಒಕ್ಕಲುತನ ಮಾಡಿದ್ರೆ 100% ಸಕ್ಸಸ್ ಆಗ್ತೀರಿ ಅಂತೇಳಿ ನನ್ನ ಆಸೆ. ಈ ಇಲ್ಲಿವರೆಗೆ ಬಂದು ನಮ್ಮ ಸ್ಟುಡಿಯೋವರೆಗೆ ಬಂದು ಈ ಸಮಗ್ರ ಸಾವಯವ ಕೃಷಿಯಲ್ಲಿ ಏನು ತಮ್ಮ ಅನುಭವವನ್ನು ಹಂಚಿಕೊಂಡ್ರಿ, ಇದಕ್ಕಾಗಿ ತಮಗೆ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಅಥರ್ಗ ಗ್ರಾಮದ ಯುವ ರೈತರಾದ ಬಸೀರ್ ಅಹಮ್ಮದ್ ಇಬ್ರಾಹಿಂ ಬಳೆಗಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು RS ಚಾಂದಕಾವಠೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಂಬಾಣಿ ಪದಗಳನ್ನು ಹಾಡಿದ್ದಾರೆ ದ್ಯಾಮಪ್ಪ ಭೀಮಪ್ಪ ಲಮಾಣಿ ಹಾಗೂ ತಂಡದವರು. ಭಾನ ಧೂಂಡೇನ

ಉಳಿತಾಯ